ಹೇಳಿದರು. ಇನ್ನು ಹವಾವರ್ತಮಾನ. ರಾಜ್ಯದ ಉತ್ತರ ಒಳನಾಡಿನಲ್ಲಿ ನೈರುತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ದಕ್ಷಿಣ ಒಳನಾಡು ಹಾಗೂ ಕರಾವಳಿ ಭಾಗದಲ್ಲಿ ದುರ್ಬಲವಾಗಿತ್ತು. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ 6 ಸೆಂಟಿಮೀಟರ್, ಬಾಗಲಕೋಟೆಯ ಮಹಾಲಿಂಗಪುರದಲ್ಲಿ 4, ಜೊತೆಗೆ ಕೊಪ್ಪಳ, ಬೆಳಗಾವಿ, ಬೀದರ್ ಜಿಲ್ಲೆಯ ಕೆಲವೆಡೆ ತಲಾ 3 ಸೆಂಟಿಮೀಟರ್ ಮಳೆಯಾಗಿದೆ. ನಾಳೆ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣ, ಉತ್ತರ ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂದಿನ 24 ಗಂಟೆಗಳಲ್ಲಿ ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಹಗುರದಿಂದ ಸಾಧಾರಣ ಮಳೆ ಸಾಧ್ಯತೆ, ಗರಿಷ್ಠ 28, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃಷಿ ಸ್ವಾವಲಂಬಿ ಭಾರತ ಆಧಾರ ಸ್ತಂಭ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಪ್ರವಾಹ ಪೀಡಿತ ಹಿಮಾಚಲ ಪ್ರದೇಶದಲ್ಲಿ ಪರಿಹಾರ, ಪುನರ್ವಸತಿ ಕಾರ್ಯಕ್ಕಾಗಿ 5 ಕೋಟಿ ರೂಪಾಯಿ ನೀಡಲು ರಾಜ್ಯ ಸರ್ಕಾರ ನಿರ್ಧಾರ. ಈರುಳ್ಳಿ ಬೆಲೆ ಕುಸಿತ ಹಿನ್ನೆಲೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿ ಮಾಡಿದ ರೈತರ ನಿಯೋಗ. ಪಿಡಿಪಿಎಸ್ ಯೋಜನೆ ಜಾರಿಗೆ ಮನವಿ. ನಾಳೆ ಪ್ರಜಾಪ್ರಭುತ್ವ ದಿನಾಚರಣೆ, ವಿಧಾನಸೌಧದಲ್ಲಿ ಕಾರ್ಯಕ್ರಮ ಉದ್ಘಾಟಿಸಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ. ಆಕಾಶವಾಣಿ ಹಾಸನ. ಕೃಷಿ ರಂಗ. ನಮ್ಮೆಲ್ಲಾ ರೈತ ಬಾಂಧವರಿಗೆ ಹಾಗೂ ಕೇಳುಗರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮ ಅರಳಿಕಟ್ಟೆ. ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಜಿಡಿ ರಮೇಶ್. ಕೇಳಿ ಕಾರ್ಯಕ್ರಮ ಅರಳಿಕಟ್ಟೆ. ಅಲ್ಲ, ಈ ಪಾಟಿ ಮಳೆ ಹುಯ್ತೈತೆ ಅಂತ ನಾನು ಅನ್ಕೊಂಡಿದ್ದೆ. ಅರೆ, ಹುಸಿ ಹೊಳವಾಯ್ತು. ಈ ಮಳೆ ಹೊಳವಾದ್ರೂ ಈ ನಡೆದಾಡಕಾಗದಂಗೆ ಕಿಚಿಪಿಚಿ ಕಿಚಿಪಿಚಿ ಆಗ್ಬಿಟ್ಟೈತೆ. ನೀನು ಒಳಗಡೆ ಇರ್ತೀಯ ಹೊರಗಡೆ ಬರ್ತೀಯ? ಏನ್ ಮಾಡೋದಪ್ಪ, ಈ ಮಳೆ ಹಂಗೆ ಕಣಪ್ಪ. ಇದು ಮೈನು ನೆನ್ಸಕ್ಕಲ್ಲ, ನೆಲ ನೆನ್ಸಕ್ಕಲ್ಲ, ಚಳಿ ಆಗಿ ಶೀತ ಆಗಿ ಇದಾಗ್ಬಿಡ್ತೈತೆ ಅಂತ ಹೊಸಿ ಒಳಗೆ ಕೂತ್ಕೊಂಡಿದ್ದೆ. ನಿನ್ ಬರೋದ್ನೇ ನೋಡ್ತಾ ಇದ್ನ, ಏನ್ ಮಾಡೋದು ಅಂತ ಇದ್ದೆ. ನಡಿ, ಹಿಂಗೆ ಅಣ್ಣನ್ ಮಾತಾಡ್ಸ್ಕೊಂಡ್ ಬರೋಣ. ಅಲ್ಲ, ಅದನ್ನೇ ನಾನು ಹೇಳಕ್ ಬಂದೆ. ಹುಸಿ ಮಳೆ ಕಡಿಮೆ ಆದಂಗೂ ಐತೆ, ಭತ್ತನೂ ಐತೆ. ಹುಸಿ ಈ ಸಾಂಬಾರ ಪದಾರ್ಥದ ಯಾವ್ದಾದ್ರು ಬೆಳೆಗಳದ್ದು ವಿಚಾರಗಳನ್ನ ತಿಳ್ಕೊಳ್ಳೋಣ. ಹಾಕ್ಬೋದಾ ಹೆಂಗೆ ನೋಡೋಣ ಅಂತಂತ ಹೇಳಿ ಮಾತಾಡಕ್ಕೆ. ಅದಕ್ಕೆ ಹುಸಿ ಅಣ್ಣನ ಹತ್ರ ಹೋದ್ರೆ ಅವನಿಗೆ ಒಳ್ಳೊಳ್ಳೆ ಮಾಹಿತಿಗಳು ಗೊತ್ತಿರ್ತದಲ್ಲ. ನಿಜ ನಿಜ, ಹುಸಿ ಹೇಳ್ತಾನೆ. ಬಾಯಲ್ಲಿ ಹೆಜ್ಜೆ ಹಾಕು. ನಡಿ ಮತ್ತೆ ಹೋಗೋಣ. ಅಣ್ಣಯ್ಯ, ಓ ಶಂಕರಣ್ಣ, ನೋಡು ಮತ್ತೆ ರಮೇಶಣ್ಣ ಹೆಂಗ್ ಒಳಗಡೆ ಕೂತಿದ, ನೀನು ಹಂಗೆ ಒಳಗಡೆ ಕುಂತ್ಕಂದಿದ್ಯಲ್ಲ. ಇಲ್ಲಿ ಏನ್ ಮಾಡೋದು ಶಂಕರಣ್ಣ, ಈ ಮಳೆಯಲ್ಲಿ ಹೊರಗಡೆ ಏನು ಅಡ್ಡಾಡಕ್ಕಾಯ್ತದ ಈಗ? ಅದನ್ನೇ ಹೇಳ್ತಾ ಇದ್ದೀನಿ ರಮೇಶಣ್ಣಂಗೆ, ರಸ್ತೆ ಎಲ್ಲೋ ಕಿಚಿಪಿಚಿ ಕಿಚಿಪಿಚಿ ಆಗ್ಬಿಟ್ಟೈತೆ. ಆ ಕಿಚಿಪಿಚಿ ನೋಡ್ದೆ ಒಳಗಡೆ ಕೂತ್ಕೊಬಿಟ್ಟಿದ್ಯಾ ಅಂತಂದೆ. ಏ, ಅದು ಇದೊಂಥರ ವಿಚಿತ್ರವಾದ ವಾತಾವರಣ ನೋಡು. ಬೆಳಗ್ಗೆ ಸಿಕ್ಕಾಪಟ್ಟೆ ಒಂಥರ ಮಳೆ ಬಂದಿರ್ತದೆ, ಇನ್ನು ಸ್ವಲ್ಪ ಹೊತ್ತಿಗೆ ಜೋಗರ್ಸ್ಕತ್ತದೆ. ಮಧ್ಯಾಹ್ನದ ಹೊತ್ತು ಎಲ್ಲ ಚೆನ್ನಾಗೈತಲ್ಲ ಅಂತ ಅನ್ಕೊಂಡು ಹೋಗೋಣ ಅಂತ ಹೋಗ್ಬಿಟ್ರೆ ಮೊನ್ನೆ ಹಾಸ್ತಕ್ಕೆ ಹೋಗಿದ್ದೀನಿ ರಮೇಶಣ್ಣ, ನಿಲ್ಲಕ್ಕಾಗ್ಲಿಲ್ಲ, ಒಂದ್ ಹೆಜ್ಜೆ ಹಾಕಕ್ಕಾಗಲಿಲ್ಲ, ಅಷ್ಟು ಬಿಸಿಲು. ಏನ್ ಸುಟ್ಟೋಗ ಹಂಗೆ. ನಿಜ ನಿಜ, ಇದಂಗೆ ಈ ಮಳೆಗಳೆ ಹಂಗೆ ಈಗ. ಹೌದೌದು, ಮಗೆ ಮಳೆ ಉಬ್ಬೆ ಮಳೆ ಇದಾವಲ್ಲ, ಅವು ಯಥತ್ಲಿಂದಲೋ ಬರ್ತವೆ. ಹೌದು, ಅದಕ್ಕೆ ಹಿರಿಯವ್ರು ಹೇಳ್ತಿದ್ದಿಲ್ವ, ಮಗೆ ಮತ್ತೆ ಉಬ್ಬೆ ಈ ಏನು ಗೌರಿ ಕಳೆದ್ಮೇಲೆ ಬಹಳ ಚೆನ್ನಾಗಿ ಬರ್ತವೆ, ಅದು ಯಾವಾಗ ಬರ್ತದೆ ಅಂತ ಹೇಳಕ್ ಆಗಲ್ಲ ಅಂತ ಹೇಳಿ. ಅಣ್ಣಯ್ಯ, ಈಗ ರಮೇಶ್ ಅಣ್ಣಂಗ್ ಹೇಳ್ತಿದ್ದೆ, ರಮೇಶ್ ಅಣ್ಣ ಹುಸಿ ಯಾಕೋ ಚುರ್ಕಾಗ್ಬಿಟ್ಟ, ದುಡ್ಡಿನ ಬೆಳೆ ದುಡ್ಡಿನ ಬೆಳೆ ಅಂತವ. ಈ ಸಾಂಬಾರ್ ಬೆಳೆ ಏನಾದ್ರು ಮಾಡಂತವು ಏನಾದ್ರು ಇದ್ರೆ, ಮತ್ತೆ ಆ ಮಂಡ್ಲಿಂದ ಏನಾದ್ರು ನಮ್ಗೆ ವಿಚಾರಗಳ ಹೇಳ್ತಾರೆ ನಂಗಿದ್ರೆ, ಹುಸಿ ಹೇಳಿದ್ರೆ ಹೆಂಗೋ ಹಿಂಗ್ ಮಳೆ ಕಡಿಮೆ ಆಗಂಗು ಇತ್ತು, ಭತ್ತನೂ ಇತ್ತು, ಒಂಚೂರು ವ್ಯವಸ್ಥೆ ಮಾಡ್ಕೋಬೋದಾಗಿತ್ತು ಅಂತ ಅನ್ಕಂದೆ. ಏನ್ ಇದಕ್ಕಿದ್ದಂಗೆ ಮಸಾಲೆ ಕಡೆ ತಿರ್ಕೊಬಿಟ್ಟಿದ್ಯಲ್ಲ ನೀನು? ಸಣ್ಣ ಬಾಯ್ ಬಿಟ್ಟು ಹೇಳ್ದ, ನಂಗ್ ಮನ್ಸಲ್ಲ ಇತ್ತು ಹೊಸಿ ದುಡ್ಡು ಮಕ ನೋಡೋಣ ಅಂತ. ಹಂಗೆ ಹೆಂಗೆ ಗೊತ್ತೇನಣ್ಣ, ಈ ರಾಗಿ ರೊಟ್ಟು ಎಲ್ಲ ಎಲ್ಲ ಹಾಕೊಂಡ್ಮೇಲೆ ಒಕ್ಕಲ್ ಮಗ ಎತ್ ಮಾರಿ ಎಮ್ಮೆ ತಂದ ಅಂತ ಗಾದಿ ಹೇಳಿದ್ಯೌದೌದು. ಅದೆಂತದ ಮಳೆ ಬಂದು ಎಂತದ ಬಿಸಿಲು ಕಾಸಿ ಒಕ್ಕಲ್ ಮಗ ಎತ್ ಮಾರಿ ಎಮ್ಮೆ ತಂದ ಅಂದ್ರೆ ಬೇಸಾಯದೆಲ್ಲ ಮುಗಿತು, ಅರ್ಥದೆಲ್ಲ ಮುಗಿತು, ಎತ್ತುಗಳಿಗೆ ಇನ್ನು ಬರೇ ಮೇವಾಗ್ಬೇಕು ಅಂತ ಎತ್ ಮಾರಿಬಿಟ್ಟು ಎಮ್ಮೆ ತಂದಂತೆ. ತುಪ್ಪ ತಿನ್ನ ಇನ್ನ ಅಂತ ಅತ್ತೆ ಮಳೆ ಬಂದು ಚಿತ್ತೆ ಬಿಸಿಲು ಕಾಸಿ ಒಕ್ಕಲ್ ಮಗ ಎತ್ ಮಾರಿ ಎಮ್ಮೆ ತಂದ ಅಂತ ಅತ್ತೆ ಚಿತ್ತದ ಮಳೆ ಬಂದು. ಅಂದ್ರೆ ಆ ತರದ ಸ್ವಲ್ಪ ಐಡಿಯಾನು ಇರಬೇಕು ರಮೇಶಣ್ಣ. ಈಗ ಈ ನಮ್ಮ ಶಂಕರಣ್ಣ ಮಸಾಲೆದ ಹಾಕಬೇಕು ಅಂತ ಅಂತ ಅಂದಲ್ಲ, ಒಂದ್ ಗಾದೆ ನೆನಪಾಯ್ತು ನನಗೆ. ಉಂಡ ಮುಟ್ಟ ಅಂದ್ರೆ ಬಾಳೆ ಹಾಕ್ತೀನಿ, ಬದನೆ ಹಾಕ್ತೀನಿ ಅಂತಿದ್ದನು, ಉಂಡಾದ್ಮೇಲೆ ನಾನು ಗೆಂಡೆ ಹಾಕ್ತೀನಿ ಅಂತ. ಹಂಗೇನಾದ್ರು ಊಟ ಆದ್ಮೇಲೆ ಇದಕ್ ಬಂದ ಅಂದ್ರೆ ಏನ್ ಗೊತ್ತಾಣೆ, ಈಗ ವಾತಾವರಣ ಹಂಗೆ ಐತೆ, ಈಗ ಯಾವಾಗ ಏನ್ ಬೇಕಾದ್ರೂ ಮಾಡ್ಬೋದು. ಈಗ ಸಾಮಾನ್ಯವಾಗಿ ಮೇ ತಪ್ಪಿರ್ ಜೂನ್ ಅಲ್ಲಿ ನಾಟಿ ಗಿಟ್ಟಿ ಮಾಡ್ಕೊಳ್ಳೋದು ಅಥವಾ ಗಿಡ ಪಡ ಹಾಕೊಳ್ಳೋದು ಅಂತ ಹೇಳಿ ಮೊದ್ಲಿಂದನು ಇತ್ತು. ಈಗ ಯಾವಾಗ ಮಳೆ ಬರ್ತದೋ, ಯಾವಾಗ ನಿಲ್ತದೋ, ಯಾವಾಗ ಏನ್ ಬೇಕಾದ್ರೂ ಮಾಡ್ಬೋದಲ್ಲ ಅಂತ ಅನ್ಕೊಂಡು ಹೋಗಿ ಈ ಸಾಂಬಾರ್ ಬೆಳಗಾಡಿಕೆ ಒಂಚೂರು ಮನ್ಸ್ ಮಾಡೋಣ ಅಂತ ಅನ್ಕಂದಿದ್ದೆ. ಈಗ ನಮ್ಮ ರೈತ ಬಾಂಧವರು ಏನು ಮಳೆನೆ ನೆಚ್ಕೊಂಡಿಲ್ಲ, ಆ ಲೆಕ್ಕಕ್ಕೆ ಬಂದ್ಬಿಟ್ಟಾರೆ. ಈಗೆಲ್ಲ ಸೌಲಭ್ಯಗಳು, ನೀರು, ಕರೆಂಟು ನೆಚ್ಕೊಂತ ಇಲ್ಲ, ಸೋಲಾರ್ ಪಾಲರ್ ಎಲ್ಲ ಆಗ್ತಾ ಇದ್ದಾರೆ. ಈಗ ರಾತ್ರಿ ಎಲ್ಲ ಕರೆಂಟ್ ನೆಚ್ಕೊಂಡು ರಾತ್ರಿ ಕರೆಂಟ್ ಇದ್ದಾಗ ಮಾತ್ರ ನೀರು ಬಿಡೋದು, ಇದೆಲ್ಲ ಇತ್ತಲ್ಲ. ಈಗೆಲ್ಲ ಸಬ್ಸಿಡಿ ಅಂತದ್ದು ಇಂಥದ್ದೆಲ್ಲ ಕೊಟ್ಟು ಬೇಕಾದಂಗ 10-5 ನಾವು ಡ್ಯೂಟಿಗೆ ಹೋದಂಗ ಹೋಗ್ತಾರೆ ನೀರು. ಇಲ್ಲ ಇಲ್ಲ, ಅವರು ಬೇಸತ್ ಹೋಗ್ಬಿಟ್ರು. ಈಗ ಎಷ್ಟು ದಿವಸ ಅಂತ, ಒಂದು ದಿವಸ ಚಂದ, ಎರಡು ದಿವಸ ಚಂದ, ಆಯ್ತಾ? ವರ್ಷಪೂರ್ತಿ ನೀನು ರಾತ್ರಿ ಎಲ್ಲ ನೀರು ಬಿಡು ಅಂತ ಅಂತಂದ್ರೆ ಹೆಂಗ್ ಬಿಡಕಾಯ್ತದೆ? ಆ ಕತ್ಲಲ್ಲಿ ಬೆಳಕ್ ಬೇರೆ ಇರೋದಿಲ್ಲ, ಹಾವು ಹಲ್ಲಿ ಹುಪ್ಪೆ ಇಂತವು. ಈಗ ಬೇರೆ ಸಿಕ್ಕಾಬಟ್ಟೆ ಕಳೆ ಬೆಳ್ಕಂದು ಎಲ್ಲಾರು ಹೊಲದಲ್ಲು ಎಲ್ಲಿ ಏನ್ ಇರ್ತದ ಗೊತ್ತಿರಲ್ಲ. ದನಕರವೇ ಇಲ್ವಲ್ಲ, ದನಕರವೇ ಇಲ್ಲ. ಸಾಯಂಕಾಲ ತಕ ಬದಿನ ಮೇಯಕ್ ದನಕರ ಇದ್ದು ಇಲ್ಲ. ಒಂದ್ ಹೆಜ್ಜೆ ಹಾಕಕ್ಕೆ ಹೊಲದೊಳಗೆ ರಮೇಶಣ್ಣ, ಯೋಚನೆ ಮಾಡಿ ಯೋಚನೆ ಮಾಡಿ ಹಾಕ್ಬೇಕು ಅನ್ನೋ ತರ ಆಗಿ ನಾನ್ ನೋಡಿ ಗಂಬುಟ ತಂದು ಇಟ್ಕೊಂಡಿದ್ದೀನಿ ಮೊನ್ನೆ. ಈಗ ಸೆಕ್ಯೂರಿಟಿ ಇದ್ದಂಗೆ ರಮೇಶಣ್ಣ, ಯಾಕೆಂತಂದ್ರೆ ಈಗ ನಾವು ಯಾವಾಗ ಎಲ್ಲಿ ಹೋಯ್ತೀವಿ ಅಂತಕ್ಕಿಂತ ನಮ್ದು ಹೊಸಿ ಸುರಕ್ಷತೆ ಮಾಡ್ಕಂದ್ರೆ ಮನೆಯವ್ರಿಗೆ ನಾವು ಹೊಸಿ ಜವಾಬ್ದಾರಿಯಿಂದ ಇರ್ಬೋದಲ್ಲ ಅಂತಂತವ. ಹೌದು, ಈಗ ಹಣೆಯ ನೀನು ಬರೀ ನನಗೆ ಬೈಯದೆ ಆಯ್ತು, ವಿಚಾರ ಹೇಳಲೇ ಇಲ್ಲ. ಬೈಯದಲ್ಲ, ವಿಚಾರ ಹೇಳಿದ್ದು ರಮೇಶಣ್ಣ. ಈಗ ಅದೇ ನಾನು ಹೇಳ್ತಿದ್ನಲ್ಲ, ಅದೇನು ಅಂತ ಅಂತ ಅಂದ್ರೆ, ಹಿಂಗೆ ವರ್ಷಪೂರ್ತಿಯ ರಾತ್ರಿ ಹೊತ್ತು ಕೆಲಸ ಮಾಡಿ ಕೆಲಸ, ಈಗ ಬೆಳಗ್ಗೆ ಹೊತ್ತಕ್ಕೆ ಮಾಡೋ ಅಂತ ಕೆಲಸಗಳು ಕೆಲವು ಇದ್ದೇ ಇರ್ತವೆ, ಅವನು ಮಾಡ್ಬೇಕು. ರಾತ್ರಿ ಎಲ್ಲ ಹೋಗ್ಬಿಟ್ಟು ನೀರ್ ಬಿಡ್ಬೇಕು ಅಂತ ಅಂತಂದ್ರೆ ಕಷ್ಟ ಆಯ್ತು, ಭಾರಿ ಹಿಂಸೆ ಕೆಲಸ ಆಯ್ತಾ. ಅದಕ್ಕೋಸ್ಕರವ ಎಲ್ಲ ಏಮ್ ಆಗ್ಬಿಟ್ಟವ್ರೆ ಅಂತ ಅಂತಂದ್ರೆ ನೀನ್ ಹೇಳ್ದಲ್ಲ ಸೋಲಾರು ಅಂತ ಅನ್ಕೊಂಡು, ಕಷ್ಟವೋ ಸುಖವೋ ಇಷ್ಟನೇ ಸಾಲ ಮಾಡಿದೀವಿ, ಇನ್ನೊಂಚೂರು ಏನ್ ಮಾಡೋದು ಅಂತ ಅಂತ ಅನ್ಕೊಂಡು ಕಂತಂದು ಸೋಲಾರ್ ಹಾಕೊಂಡು ಈಗ ಹೇಳಂಗೆ ಕೇಬಿನ ಕರೆಂಟ್ ನೆಚ್ಕೊಂಡಿಲ್ಲ. ಈಗ ಇವ್ರಿಗೆ ಯಾವ ಟೈಮಿಗೆ ಬೇಕೋ ಆ ಟೈಮಿಗೆ ಟೈಮ್ ಫಿಕ್ಸ್ ಮಾಡ್ಕೊಂಡು ಹೇಳಂಗೆ ಆ ಟೈಮ್ಗೆ ಹೋಗೋದು, ನೀರ್ ಬಿಡೋದು ಮಾಡೋದು, ಮಟ್ಕೊಳ್ಳೋದು ಮಾಡ್ಕೊಂಡು ಬತ್ತವ್ರೆ. ಅಲ್ಲ, ಅದು ಮೋಟರ್ದು ನೀನ್ ಸಾಯಂಕಾಲದ ಮೇಲೆ ಬಿಡ್ತೀನಿ ಅಂದ್ರೂ ಬರಕಲ್ಲ ನೀರು ಬರೋದಿಲ್ಲ. ಅವ್ರು ಹಂಗೆ, ಹೌದು, ಸೂರ್ಯ ಇದ್ದಂಗೆ, ಸೂರ್ಯ ಇದ್ದಂಗೆ. ಈ ತರವ ಆಗೈತೆ. ಈಗ ನಮ್ ಶಂಕರಣ್ಣ ಹೇಳ್ದಂಗೆ ಈ ಮಸಾಲೆ ಪದಾರ್ಥದ ಹೇಳಿದ್ನಲ್ಲ, ಇದು ನಮ್ಮ ಜಿಲ್ಲೆಗೆ ರಮೇಶಣ್ಣ ಇದೊಂಥರ ವರದಾನ ಅಂತ ಹೇಳ್ಬಿಟ್ಟು ಹೇಳ್ಬೋದು. ನಮ್ಮ ಜಿಲ್ಲೆ ಹಾಸನ ಜಿಲ್ಲೆ ಏನಾಯ್ತು, ಇಲ್ಲಿ ಕೃಷಿಗೆ ಸಂಬಂಧಪಟ್ಟಂಗೆ ಸುಮಾರು 8 ವಲಯಗಳವೆ. 8 ವಲಯ ಝೋನ್ ಅಂತ ಹೇಳಿ ಕರೀತಾರೆ, 8 ವಲಯ. ಈ 8 ವಲಯಗಳನ್ನ ಹೆಂಗೆ ಅವ್ರು ನಿಗದಿ ಮಾಡ್ತಾರೆ ಅಂತ ಅಂತ ಅಂತ ಅಂದ್ರೆ, ಅಲ್ಲಿ ಬೀಳಾ ಅಂತ ಮಳೆ, ಅಲ್ಲಿರೋ ಅಂತ ಪರಿಸರ, ಅಲ್ಲಿರೋ ಅಂತ ವಾತಾವರಣ, ಅಲ್ಲಿರೋ ಅಂತ ಮಣ್ಣು, ಅಲ್ಲಿ ಬೆಳೆಯ ಅಂತ ಬೆಳೆ, ಇದೆಲ್ಲದೂ ಒಂದು ಲೆಕ್ಕಾಚಾರದಲ್ಲಿ ಮಾಡ್ಕೊಂಡು ಹಿಂಗೆ 8 ವಲಯನ ಗುರ್ತು ಮಾಡೋರು, ವಿಭಾಗ ಮಾಡ್ಕೊಂಡವ್ರು. ನನಗೆ ಗೊತ್ತಿರೋ ಹಂಗೆ ರಮೇಶಣ್ಣ, ಹಾಸನ ಜಿಲ್ಲೆದು ಹೆಂಗೆ ಅಂತ ಅಂತ ಅಂದ್ರೆ, ನೀನ್ ಏನ್ ಬೇಕಾದ್ರೂ ಬೆಳಿಬೋದು ಇಲ್ಲಿ. ನಿಜ, ಇಡೀ ಜಗತ್ತಿನಲ್ಲಿ ಏನೇನ್ ಬೆಳೀತಾರೋ ಅದೆಲ್ಲನೂ ಬೆಳಿಬಹುದು. ಈಗ ಡ್ರೈ ಏರಿಯಾ ಅಂತ ಕರಿತೀವಿ, ಒಣ ಪ್ರದೇಶ, ಒಣಭೂಮಿ ಅಂತ ಹೇಳ್ಬಿಟ್ಟು, ಚನ್ನಪಟ್ಟಣ, ಅರಸೀಕೆರೆಯಲ್ಲಿ ಅದೆರಡು ಒಣ ಪ್ರದೇಶವೇ. ನಿಜ, ನೀನ್ ಬೇಕೋ ಅದ್ ಬೆಳ್ಕೋಬಹುದು. ದಾಳಿಂಬೆ ಬೆಳಿಬಹುದು, ದಾಳಿಂಬೆ ಬೆಳಿಬಹುದು, ಸೇಬ್ನ ಬೆಳಿತಾರ, ಡ್ರಾಗನ್ ಫ್ರೂಟ್ ಬೆಳಿತಾರೆ, ಹಣ್ಣು ಹಂಪಲ ಎಲ್ಲ ಬೆಳಿತಾರೆ. ಇನ್ ನಮ್ಮ ಈ ಕಡೆ ಬೇಲೂರು ಹಳೆಬೀಡ್ ಕಡೆಗೆ ಹೋದ್ರೆ ತರಕಾರಿ ಏನು ಹುಚ್ಚಿ ಬೆಳಿತಾರ. ಜಿಲ್ಲೆಗೆ ಅವರೇ ಕೊಡೋರು, ಜಿಲ್ಲೆ ಅಲ್ಲ, ಕಳ್ಳೂರಿಗೆ ಕಳಿಸ್ತಾರೆ, ಈ ಕಡೆ ಮಂಗಳೂರಿಗೆ ಕಳಿಸ್ತಾರೆ, ಈ ಕಡೆ ಕೊಡಗಿಗೆ ಕಳಿಸ್ತಾರೆ, ಆ ಕಡೆ ಕೇರಳಕ್ಕೆ. ಇಂದೇನ ಅವರಲ್ಲಿ ಬೆಳ್ಕೊಳಕಾಯ್ತದೆ ಆ ಮಳೆಯಲ್ಲಿ? ಇಲ್ಲ, ಆ ಮಳೆ ಆ ವಾತಾವರಣದಲ್ಲಿ ತರಕಾರಿ ಬೆಳೆಯಂಗಿಲ್ಲ ಅಂತದಿಲ್ಲ, ಬರೀ ಅಡಕೆ ಬೆಳಿಬೇಕು ಬೆಳೆದ್ರವರು. ಈಗ ನೋಡ್ರಿ, ಬೆಳೆಯರಿದ್ರು ಕೊಂಡ್ಕೊಂಡ್ರು ಬೇಕಲ್ಲ, ಹತ್ರ ಹಂಗ ಅಕಡೆಗೆ. ಅದೇ ಈಗ ನಮ್ಮ ಹಾಸನ ಜಿಲ್ಲೆಗೆ ಇರೋ ಅಂತ ಒಂದು ಅಡ್ವಾಂಟೇಜ್ ಯಾಕೆ ಅಂತ ಅಂತಂದ್ರೆ, ಈಗ ಮಡಿಕೇರಿ ಅದು ಪೂರ್ತಿ ಮಲೆನಾಡು, ಅಲ್ಲಿ ಪೂರ್ತಿ ಮಳೆನೆ ವರ್ಷ ಪೂರ್ತಿ ಯಾವ ತರಕಾರಿನ ಬೆಳೆಯಕ್ಕಾಗ. ಈ ಮಂಗಳೂರಿಗೆ ಹೋದ್ರೆ ಅಲ್ಲೂ ನೀನ್ ಏನು ಬೆಳೆಯಕ್ಕಾಗ, ತರಕಾರಿ ಪರ್ಕಾರಿ ಇಂಥವೆಲ್ಲ ಬೆಳೆಯಕ್ಕಾಗಲ್ಲ. ಕೇರಳನೂ ಹೆಚ್ಚು ಕಮ್ಮಿ ಹಂಗೆ ಆಯ್ತಾ. ಇನ್ನು ಚಿಕ್ಕಮಂಗ್ಳೂರಲ್ಲಿ ಕೆಲವು ಭಾಗ ಅದು ಪೂರ್ಣ ಮಲೆನಾಡೇ ಅಲ್ಲ, ಚಿಕ್ಕಮಗಳೂರು, ಕೊಪ್ಪ, ನರಸಿಂಹರಾಜಪುರ, ಶೃಂಗೇರಿ ಇವೆಲ್ಲವ, ಅಲ್ಲೂ ಬೆಳೆಯಕ್ ಆಗ್ತಿಲ್ಲ. ಅಲ್ಲಿಗೆಲ್ಲ ಬೆಳೆಯದೆ ನೋಡು ಇಲ್ಲಿ ರಮೇಶ್ ನೋಡು ನೋಡು, ಇಲ್ಲಿಂದ ಅಲ್ಲಿ ಕಳಿಸ್ತಾ ಇರೋದೆ. ಇಲ್ಲಿ ಹಾಸನದಲ್ಲಿ, ಹಳೆಬೀಡಲ್ಲಿ, ಬೇಲ್ದೂರಲ್ಲಿ ಏನ್ ಬೆಳೀತಾರೋ ಈ ತರಕಾರಿ ಎಲ್ಲನೂ ಅಲ್ಲಿ ಕಳಿಸ್ತಾರೆ. ಜಾಸ್ತಿ ಅಂದ್ರೆ ಒಂದ್ 50 ಕಿಲೋಮೀಟರ್ ಸರೌಂಡಿಂಗ್. ಈಗ ನಾನು ಆಗ್ಲೇ ಹೇಳದಂಗೆ ಚನ್ನಪಟ್ಟಣ ಅರ್ಚಿಕೆರೆಯಲ್ಲಿ ಯಾವ ತರದ್ ಬೇಕಾದ್ರ ಹಣ್ಣು ಬೆಳಕಬಹುದು, ಇಲ್ಲಿ ತರಕಾರಿ ಬೆಳಕಬಹುದು. ಇನ್ನು ನಮ್ಮ ಅರಕಲಗೂಡು, ಒಳನೇಸಪುರ ಈ ಕಡೆ ಹೋದ್ರೆ ಇವೆಲ್ಲವ ಅರೆ ಮಲ್ನಾಡು. ಅರೆ ಮಲ್ನಾಡು ಒಂದು ನೀರಾವರಿ ಸೌಲಭ್ಯ ಬೇರೆ. ನಾವು ಎಷ್ಟು ಅದೃಷ್ಟವಂತರು ಅಂತ ಅಂತ ಅಂದ್ರೆ, ನಮ್ಮ ಹಾಸನ ಜಿಲ್ಲೆಯಲ್ಲಿ ಮೂರ ನಾಲ್ಕು ನದಿಗಳು ಹರಿತವೆ. ಇಲ್ಲಿ ಅಕ್ಕಿ ಹರಿತದೆ ಆಯ್ತಾ, ಅಲ್ಲೊಂದು ಡ್ಯಾಮ್ನು ಬೇರೆ ಮಾಡ್ಕೊಂಡಿದ್ದೀವಿ. ಆ ಕಡೆ ಹೇಮಾವತಿ, ಈ ಕಡೆ ಕಾವೇರಿ, ವಾಟೆಹೊಳೆ. ಆಮೇಲೆ ನೀರಾವರಿ ವಿಷಯಕ್ಕೆ ಬಂದ್ರೆ ಆರಂಗಿ ನೀರಲ್ಲವ ನಮ್ಮ ಹಾಸನ ಜಿಲ್ಲೆಗೆ ಬರ್ತದೆ. ಇಲ್ಲೆಲ್ಲ ಪೂರ್ತಿ ನಮಗೆ ಭತ್ತ, ರಾಗಿ ಏನ್ ಬೇಕೋ ಎಲ್ಲ ಇಲ್ಲಿ ಬೆಳ್ಕತ್ತೀವಿ. ಇನ್ನ ಸಕಲೇಶ್ಪುರ ಮತ್ತೆ ಸ್ವಲ್ಪ ಬೇಲೂರಿನ ಅರ್ಧ ಭಾಗ, ಇನ್ನ ಆಲೂರು, ಆಲೂರಿಂದ ಒಂದು ಅರ್ಧ ಭಾಗ, ಅರಕಲಗೂಡಿಂದ ಒಂದು ಅರ್ಧ ಭಾಗ, ಅವು ಪೂರ್ಣ ಮಲ್ನಾಡು, ಅಪ್ಪಟ ಮಲ್ನಾಡು. ಅಲ್ಲಿ ಕಾಫಿ ಬೆಳಿತೀವಿ, ಮೆಣಸು ಬೆಳಿತೀವಿ, ಈ ಸಾಂಬಾರ್ ಪದಾರ್ಥ ಏನೇಳ್ತೀವೋ ಏಲಕ್ಕಿ ಬೆಳಿತೀವಿ, ಸಾಂಬಾರ್ ಪದಾರ್ಥಗಳು ಅಂತ ಏನೇನವೋ ಇವೆಲ್ಲ ಅಲ್ಲಿ ಬೆಳಿತೀವಿ. ನೋಡಿ ನೀನ್ ಹೇಳ್ದಂಗೆ ಪ್ರಪಂಚಕ್ಕೆ ಎಲ್ಲದೂ ಇಲ್ಲಯ್ಯ, ಏನೇನಾಯ್ತು ಎಲ್ಲ ಇಲ್ಲ ನಮ್ಮ ಹಾಸನ ಜಿಲ್ಲೆ ಒಳಗೆ. ನೀನ್ ಚಂದಾಗ ಅಂದಾಜ್ ಮಾಡಿದ್ಯಾ. ಓಕನ ರಮೇಶಣ್ಣ, ಈಗ ನಾವು ದೇಶನೂ ಸುತ್ತದ ಬೇಡ, ಕೋಶನೂ ಸುತ್ತದ ಬೇಡ, ಹಾಸನ ಜಿಲ್ಲೆ ಒಂದು ಸಾಕು. ಒಂದೊಂದೇ ದಿವಸ ಅಕ್ಲೇಶ್ಪುರ, ಹದಿನೈದು ದಿವಸ ಬೇಲೂರು, ಹದಿನೈದು ದಿವಸ ಅರಕಲಗೂಡು ಅಂತ ಇದ್ಬಿಟ್ರೆ ಇಡೀ ಜಗತ್ತನ್ನೇ ನೋಡ್ದಂಗೆ. ನಿಮ್ ಚಂದ್ರಪಟ್ಟಣ ಅರಸಿಕೆರೆಗೆ ಬಂದ್ಬಿಟ್ರೆ ಅಂತೂ ಎಷ್ಟು ಬಿಸಿಲು ಬೇಕೋ ಅಷ್ಟು ಕಾಯಿಸ್ಕೊಂಡು ಕಡೆಗೆ ಬರ್ಬೋದು ಅಲ್ವಾ. ಈ ಕಡೆ ಚಳಿ ಮಂಕಾಗಿದ್ದವ್ರು ಅಲ್ಲಿ ಚಾರ್ಜ್ ಆಗಿ ಬರೋದು, ಚಾರ್ಜ್ ಆಗಿ ಬರೋದು. ಅದಕ್ಕೆ ಇಲ್ಲಿ ನಮ್ಮ ಹಾಸನದಲ್ಲೂ ಸಿಕ್ಕಾಪಟ್ಟೆ ನಾವು ಸಾಂಬಾರ್ ಪದಾರ್ಥಗಳ ಬೆಳಿತಾ ಇದೀವಿ. ಇಲ್ಲ ಅಂತ ಅಲ್ಲ, ಈ ಸಕಲೇಶ್ಪುರ ಆ ಕಡೆ ಹೋದ್ರೆ ಏಲಕ್ಕಿ ಬೆಳಿತಾರೆ. ಇನ್ನ ಈ ಮೆಣಸಂತೂ ಸರ್ವವ್ಯಾಪಿ ಆಗ್ಬಿಟ್ಟಿದೆ ಎಲ್ಲ ಕಡೆ, ಎಲ್ಲ ಅಡಿಕೆ ಹಾಕ್ತಾರಲ್ಲ ಆಗ್ತಾರೆ. ಇನ್ ಶುಂಠಿಗಂತೂ ನಮ್ಮ ಹಾಸನ ಜಿಲ್ಲೆ ಒಂಥರ ಹೆಡ್ ಕ್ವಾರ್ಟರ್ ಇದ್ದಂಗೆ ಆಯ್ತಾ. ಸಿಕ್ಕಾಪಟ್ಟೆ ಶುಂಠಿ ಬೆಳಿತೀವಿ, ಅರಿಶಿನ ಸ್ವಲ್ಪ ಬೆಳಿತೀವಿ, ಈರುಳ್ಳಿನ ಸ್ವಲ್ಪ ಬೆಳ್ಕತ್ತೀವಿ, ಇವೆಲ್ಲ ಸಾಂಬಾರ್ ಪದಾರ್ಥಗಳೆಲ್ಲ. ಈ ಸಾಂಬಾರ್ ಪದಾರ್ಥಗಳನ್ನ ಯಾರು ಬೆಳಿತಾರೋ ರಮೇಶಣ್ಣ, ಇಂಥರಿಗೆ ಉತ್ತೇಜನ ಕೊಡ ದೃಷ್ಟಿಯಿಂದವ, ಅದು ಇನ್ನೂ ಅಭಿವೃದ್ಧಿ ಪಡಿಸೋಕೋಸ್ಕರವ ಸಾಂಬಾರ್ ಮಂಡಳಿ ಅಂತ ಹೇಳಿ ಮಾಡ್ಕೊಂಡವ್ರೆ. ಈ ಸಾಂಬಾರ್ ಮಂಡಳಿ ಸಕಲೇಶ್ಪುರದಲ್ಲೂ ಐತೆ, ಸಕಲೇಶ್ಪುರದಲ್ಲಿ ಒಂದು ಸಾಂಬಾರ್ ಮಂಡಳಿ ಅಂತ ಹೇಳಿ ಇದೆ, ದೋಣಿಗಾಲದಲ್ಲಿ ಒಂದ್ ಐತೆ, ಅದು ಏಲಕ್ಕಿ ಕೇಂದ್ರ ಅಂತ ಹೇಳ್ಬಿಟ್ಟು ಅದು ಸಾಂಬಾರ ಮಂಡಳಿ ಇದೆ. ಈ ಸಾಂಬಾರ ಮಂಡಳಿ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಕೆಲಸ ಮಾಡಕ್ಕೆ ಸಕಲೇಶ್ಪುರ ಟೌನ್ ಅಲ್ಲೇ ಒಂದು ಆಫೀಸ್ ಇಟ್ಕೊಂಡವ್ರು. ಅದು ಮೊನ್ನೆ ಅಲ್ಲಿ ಹೊನ್ನೂರ್ ಸಾಹೇಬ್ರು ಅಂತ ಹೇಳ್ಬಿಟ್ಟು ಸಿಕ್ಕಿದ್ರು. ನಾನು ಹಿಂಗೆ ತಿಳ್ಕೊಂಬರ್ನು ಏನಾದ್ರು ಮಾಡ್ಬೇಕಲ್ಲ ಅಂತ ಅನ್ಕೊಂಡು ಹೋಗಿದ್ನ. ಅವ್ರು ಸಿಕ್ಕಿ ಎಲ್ಲ ಬಾರಿ ಚೆನ್ನಾಗಿ ಹೇಳ್ಬಿಟ್ರು ಕಣ್ ರಮೇಶಣ್ಣ, ಭಾರಿ ಅನುಕೂಲ ಇದೆಯಂತೆ ಅದ್ರಿಂದಲೇ. ಆಮೇಲೆ ಆ ಸಾಂಬಾರ್ ಮಂಡಳಿ ಇಲ್ಲಿ ಸಕಲೇಶ್ಪುರದಲ್ಲಿ ಐತಲ್ಲ, ಅದ್ರ ವಿಶೇಷ ಏನ್ ಗೊತ್ತಾ, ಅದ್ ಹೆಚ್ಚು ಕಮ್ಮಿ ನಮ್ ರಾಜ್ಯಕ್ಕೆ, ಪಕ್ಕದ ರಾಜ್ಯ ಗೋವಾ, ಇಲ್ಲೆಲ್ಲದಕ್ಕೂ ಇದೇ ಹೆಡ್ ಕ್ವಾರ್ಟರ್, ಕೇಂದ್ರ ಸ್ಥಾನ. ಇಡೀ ರಾಜ್ಯದಲ್ಲಿ ಎಲ್ಲವ ಓಡಾಡ್ತಾರಂತ. ಅದಕ್ಕೆ ಸಂಬಂಧಪಟ್ಟಿದ್ದು ಏನು ವ್ಯವಹಾರ ಇದ್ರು ಅದೇ ಇಲ್ಲಿಂದ ಎಲ್ಲವ ಆಪರೇಟ್ ಆಗ್ಬೇಕು ಅನ್ನೋದಲ್ಲಿ ಮಾಡ್ಕೊಂಡವ್ರೆ. ಈಗಂತೂ ಹೊಸ ಹೊಸ ಸ್ಕೀಮ್ ಬಂದವಂತೆ, ಬೇರೆ ತರದ್ದು ಸಾಂಬಾರ ಪದಾರ್ಥಗಳು ಏನೇನವೋ ಆ ಬೆಳೆ ಬೆಳೆಯ ಅಂತರ್ಗೆ, ಆ ಸಂಸ್ಕರಣೆ ಮಾಡ ಅಂತರ್ಗೆ, ಮೌಲ್ಯವರ್ಧನೆ ಮಾಡ ಅಂತರ್ಗೆ, ವ್ಯಾಪಾರ ಮಾಡ ಅಂತರ್ಗೆ ಸಿಕ್ಕಾಪಟ್ಟೆ ಸ್ಕೀಮ್ ಅವೆ ಅಂತ ಅನ್ಕೊಂಡು ಒಂದ್ 30-32 ಪಟ್ಟಿ ತೆಗೆದ್ಬಿಟ್ಟು ಇಟ್ಬಿಡೋದವ್ರು ಹೊನ್ನೂರ್ ಸಾಹೇಬ್ರು. ಅದೇನ್ ನಮ್ಗೆಲ್ಲ ಅರ್ಥ ಆಗ್ತಿಲ್ಲ. ಅದ್ ಬೇರೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಎಲ್ಲ ಬರೀ ಇಂಗ್ಲಿಷ್ ಅಲ್ಲೇ ಇರ್ತದೆ ನೋಡಲ್ಲ. ನಮ್ಗೆ ಈ ಕಡೆಯಿಂದ ಆ ಕಡೆಗೆ ಓದಕ್ ಬರಕಲ್ಲ, ಆ ಕಡೆಯಿಂದ ಈ ಕಡೆ ಎರಡನೇ ಸಲ ಓದಕ್ ಬರಕಲ್ಲ, ಓದಿದ್ರು ಅರ್ಥ ಆಗಲ್ಲ, ಕಷ್ಟಪಟ್ಟು ಬಿಡ್ಬೇಕಲ್ಲ. ನೀ ಸಾಹೇಬ್ರು ಇಟ್ಕೊಂಡಿದ್ಯಾ? ಅವ್ರಲ್ಲ, ಅವ್ರಿಗೆಲ್ಲ ಗೊತ್ತಿರ್ತದಲ್ಲ, ಸ್ವಲ್ಪ ಹೇಳಿ ಅಂತ ಹೇಳ್ಬಿಟ್ಟು ಅಂತ ಅಂದೆ. ಅದು ಸುಮಾರು ಎಲ್ಲವ ಮಾಡೋರದ್ರು. ಈಗ ನಾನಾಗ್ಲೇ ಹೇಳ್ದಂಗೆ ಸಕಲೇಶ್ಪುರ ಏಲಕ್ಕಿಗೆ ಬಾರಿ ಫೇಮಸ್. ಆದ್ರೆ ಏಲಕ್ಕಿ ಏನಾಗ್ಬಿಡ್ತು ಅಂತ ಅಂತ ಅಂದ್ರೆ, ಕೆಲವೊಂದು ಕಾಯಿಲೆ ಬಂದು, ರೋಗ ಬಂದು, ಆಮೇಲೆ ಸ್ವಲ್ಪ ಬೆಳೆಯೋದ್ ಕಷ್ಟ ಅನ್ನೋ ತರದಕ್ಕೆಲ್ಲ ಆಗ್ಬಿಟ್ಟು ಸುಮಾರು ಏಲಕ್ಕಿ ನಾಶ ಆಗ್ಬಿಡ್ತು. ಇಲ್ಲಿ ನಮ್ಮ ಸಕಲೇಶ್ಪುರ ಈ ಭಾಗದಲ್ಲಿ ಬೆಳೀತಾ ಇದ್ರಲ್ಲ, ಅದು ಅಷ್ಟು ನಿಗಾ ಕೊಡ್ಲಿಲ್ಲ. ಅದಕ್ಕೆ ಏಲಕ್ಕಿ ಮರುನಾಟಿ ಯೋಜನೆ ಅಂತ ಹೇಳಿ ಒಂದು ಮಾಡ್ಕೊಂಡವ್ರೆ, ಪುನಶ್ಚೇತನ ಮಾಡೋದು. ಮತ್ತೆ ಯಾರು ನೆಟ್ಕೊಳ ಅಂತಾರಿದ್ರೆ ಅವ್ರಿಗೆ ಗಿಡ ಕೊಡ್ಸ್ಕೊಡ ಅಂತದ್ದು, ಆಮೇಲೆ ಅದಕ್ಕೆ ಸ್ವಲ್ಪ ಸಹಾಯಧನ ಕೊಡ ಅಂತದ್ದು, ನೀವು ಬೆಳ್ಕೊಳ್ಳಿ ಅಂತ ಹೇಳಿ ಹೇಳ ಅಂತದ್ದು, ಅದಕ್ಕೆ ಬೇಕಾಗಿರೋ ಅಂತ ವೈಜ್ಞಾನಿಕ ಮಾಹಿತಿ ಕೊಡ ಅಂತ, ರೋಗರುಜ್ಞ ಬರದಂಗೆ, ಇಂಥದ್ದು ಒಂದು ಸ್ಕೀಮ್ ಐತಂತೆ. ಅದ್ರಲ್ಲಿ ಬೇಕಾದ್ರೆ ನಮ್ಮ ಶಂಕರಣ್ಣನ ತೋಟದಲ್ಲಿ ಒಂದಷ್ಟು ಏಲಕ್ಕಿ ಆಗಿರೋ. ಅದಕ್ಕೆ ಮೊದಲನೇ ಯೋಜನೆ ಹೇಳಿದ್ನಲ್ಲ, ನನ್ನಂತೂ ಆ ಕಡೆಗೆ ಹೋಯ್ತು, ಸ್ವಲ್ಪ ಏಲಕ್ಕಿ ಹಾಕುವ ಅಂತ ಹಾಕಣ ಅಂತ ಹೇಳ್ಬಿಟ್ಟು. ಆಮೇಲೆ ಏಲಕ್ಕಿ ಅಂತ ಅಂದ್ರೆ, ಆಮೇಲೆ ಏಲಕ್ಕಿದ ಒಂದು ವಿಶೇಷ ಐತೆ ಶಂಕರಣ್ಣ, ನೀನು ಸ್ವಲ್ಪ ಮೆಣಸು ಗಿಣಸ ಆದ್ರೆ ಏನಾದ್ರು ಸ್ವಲ್ಪ ಗೋರಾಡ್ಕೊಂಡು ಮುಕ್ಕುರ್ಕೊಂಡು ಬೆಳೆದ್ಬಿಡ್ಬೋದು. ಇದು ಹೆಂಗೆ ಅಂತ ಅಂದ್ರೆ, ಏಲಕ್ಕಿ ಸ್ವಲ್ಪ ಸೂಕ್ಷ್ಮ ಬೆಳೆ, ಇದಕ್ಕೆ 60% ನೆರಳಿರಬೇಕು. ಅದು ಎಸ್ಪೆಷಲಿ ನಮ್ಮ ಏನು ಭೀಕರವಾದಂತ ಒಂದು ಬೇಸಿಗೆ ಇರ್ತದಲ್ಲ ಏಪ್ರಿಲ್ ಮೇ ತಿಂಗಳಲ್ಲಿ, ಅವಾಗ 60% ನೆರಳು ಇರ್ಬೇಕು ಇನ್ನು ಬೇಕಾದ್ರೆ ಅಡಕೆ ತೋಟದಲ್ಲಿ ಅಥವಾ ನೆರಳು ಮಾಡ್ಕೊಂಡು ಬೇರೆ ಒಂದು ಯಾವ್ದ್ರಲ್ಲಾದ್ರೂ ಬೆಳ್ಕೊಳ್ಳೋ ಅಂತ ಅವಕಾಶಗಳು ಇರ್ತವೆ. ಇದು ಒಂದು ಏಲಕ್ಕಿ ಮರುನಾಟಿ ಯೋಜನೆ ಐತೆ ಅಂತ ಹೇಳಿದ್ರು. ಈ ಏಲಕ್ಕಿದು ಈಗ ಸುಮಾರು ಜನ ಈಗ ಮರುನಾಟಿ ಯೋಜನೆ ಬಂದ್ಬಿಟ್ಟೈತಲ್ಲ, ಅದಕ್ಕೋಸ್ಕರ ಬೆಳೆದ್ ಕೊಡ್ಬೇಕಲ್ಲ, ನರ್ಸರಿ ಮಾಡ್ಬೇಕಲ್ಲ, ಎಲ್ಲರೂ ಮಾಡಕ್ಕಾಗಲ್ಲ, ಅದಕ್ಕೋಸ್ಕರ ಒಂದು ಏಲಕ್ಕಿ ಸಸ್ಯೋತ್ಪಾದನೆ ಅಂತ ಹೇಳ್ಬಿಟ್ಟು ಅದು ಒಂದು ಯೋಜನೆ ಐತೆ. ನರ್ಸರಿ ಮಾಡೋದು ನಿಮ್ ಬೇಕಾದ್ರೆ ಬೆಳೆಯಕ್ಕಾಗಲಿಲ್ಲ ಅಂತ ನರ್ಸರಿ ಮಾಡ್ಬಿಟ್ಟು ಬೇರೆ ಕೊಡ್ಬೋದು, ಅದು ದುಡ್ಮೆ, ಅದಕ್ಕೂ ಸಹಾಯಧನ ಅಂತ ಹೇಳಿ ಕೊಡ್ತಾರೆ. ಇಷ್ಟು ನರ್ಸರಿ ಇಷ್ಟು ಸಾವಿರ ಮಾಡಿದ್ರೆ, ಇಷ್ಟು ಲಕ್ಷ ಮಾಡಿದ್ರೆ ಇಷ್ಟು ಅಂತ ಅನ್ಕೊಂಡು ಸಹಾಯಧನ ಕೊಡ ಅಂತ ಒಂದು ಯೋಜನೆ. ಆಮೇಲೆ ಯಾರು ಈ ಸಾಂಬಾರ್ ಪದಾರ್ಥದ ಬೆಳೆಗಾರರವರು ರಮೇಶಣ್ಣ, ಅವರು ನೀರಾವರಿ ಯೋಜನೆಗಳನ್ನ ಮಾಡ್ಕೊಳಕ್ಕೆ, ಈಗ ಉದಾಹರಣೆಗೆ ಒಂದು ಕೃಷಿ ಹೊಂಡ ಮಾಡ್ಕೊಳಕ್ಕೆ, ಬಾವಿ, ನೀನ್ ಹೇಳದಂಗೆ ಸ್ಪ್ರಿಂಕ್ಲರ್, ಈ ಪಂಪ್ ಸೆಟ್ ಇವೆಲ್ಲನೂ ತಗೊಳಕ್ಕೆ ಅವಕಾಶ ಐತೆ. ಸಬ್ಸಿಡಿ ಅದಕ್ಕೂ ಈಗಾಗಲೇ ಶಂಕರನ್ ಹೇಳದಂಗೆ ಇವು ಸಾಂಬಾರ್ ಪದಾರ್ಥದ ಬೆಳೆಗಳು ಅಂತ ಅಂತ ಅಂತಂದ್ರೆ ನಾವು ಮಳೆಗೆ ಹಾಕೊಂಡು ಆಕಾಶ ನೋಡೋದಲ್ಲ, ನಮಗೆ ನೀರಾವರಿ ಸೌಲಭ್ಯ ಇರಲೇಬೇಕಾಗಿ ಬಂಡವಾಳ ಹಾಕಿ ಹುಡುಗಾಟು ಅಲ್ವಾ. ಅದಕ್ಕೋಸ್ಕರವ ಈ ನೀರಾವರಿ ಸೌಲಭ್ಯ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಈ ತರದ ಏನಾದ್ರು ಮಾಡ್ಕೊಂಡ್ರೆ, ಕೃಷಿ ಹೊಂಡ ಮಾಡ್ಕೊಂಡ್ರೆ, ಬಾವಿ ಮಾಡ್ಕೊಂಡ್ರೆ, ನಾವು ಸ್ಪ್ರಿಂಕ್ಲರ್ ಹಾಕೊಂಡ್ರೆ, ಪಂಪ್ ಸೆಟ್ ತಗೊಂಡ್ರೆ, ಅದರಲ್ಲಿ ಒಂದಷ್ಟು ಸಹಾಯಧನ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಅದು ಒಂದು ಯೋಜನೆ ಇದೆ. ಇದಷ್ಟೇ ಅಲ್ಲದೆ ರಮೇಶಣ್ಣ, ಈ ಮಳೆ ನೀರು ಕೊಯ್ಲು ಮಾಡಕ್ಕೆ ಈಗ ನೋಡು ಸಕಲೇಶ್ಪುರ ಇಂತ ಕಡೆ ಎಲ್ಲವ ಹೆಚ್ಚಿಗೆ ಮಳೆ ಬರ್ತದೆ, ಮುಂಗಾರ ಬರ್ತವೆ, ಅದನ್ನ ತಡೆದಿಟ್ಕೊಂಡು ಬೇಸಿಗೆಯಲ್ಲಿ ಬಳಕೆ ಮಾಡ್ಕೊಳಕೋಸ್ಕರ ಆ ಮಳೆ ಕೊಯ್ಲಿಗೂ ಒಂದು ಯೋಜನೆ ಇದೆ. ಅದು ನಾವು ಎಷ್ಟಕ್ ಮಾಡ್ಕತ್ತಿವ, ಈಗ ಒಂದು ಗುಂಟೆಲ್ ಮಾಡ್ಕತ್ತಿವ, ಎರಡ್ ಗುಂಟೆಲ್ ಮಾಡ್ಕತ್ತಿವ, ಹತ್ತು ಗುಂಟೆಲ್ ಮಾಡ್ಕತ್ತಿವ, ಅದು ನೋಡ್ಕೊಂಡು ಅದಕ್ಕೆ ಅದರ ಒಂದು ವಿಸ್ತೀರ್ಣದ ಮೇಲೆ ಇಷ್ಟು ಸಹಾಯಧನ ಅಂತ ಹೇಳ್ಬಿಟ್ಟು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಇದು ಒಳ್ಳೆ ಯೋಜನೆ ನೋಡೋ ರಮೇಶ್ ಸಮಗ್ರವಾಗಿ ಯೋಚನೆ ಮಾಡಿದಾರೆ. ಇನ್ನೊಂದು ರಮೇಶಣ್ಣ, ಈ ಗುಣಮಟ್ಟ ನಿಯಂತ್ರಣ ಅಂತ ಹೇಳ್ಬಿಟ್ಟು ಅಂತ ಅಂದ್ರೆ ಇವತ್ತು ನಾವ್ ಏನ್ ಬೆಳೀತಾ ಇದೀವೋ ಬೆಳೀತಾ ಇದೀವಿ ಇಲ್ಲ ಅಂತ ಅಲ್ಲ, ಆದ್ರೆ ಬೆಳೆದಿದ್ದು ಗುಣಮಟ್ಟದಿಂದ ಇರ್ಬೇಕಲ್ಲ, ಎಲ್ಲ ತರದಲ್ಲೂ ಗುಣಮಟ್ಟದಿಂದ ಹೇಳಿ ಕೇಳಿ ಸಾಂಬಾರ್ ಪದಾರ್ಥ ಬೇರೆ ದೇಶಕ್ಕೆಲ್ಲ ಹೋಗುವಂತದ್ದು ರೇಟ್ ಇರುವಂತದ್ದು. ಆಮೇಲೆ ಈ ಸಾಂಬಾರ್ ಪದಾರ್ಥದ್ದು ಇನ್ನೊಂದೇನು ಅಂತ ಅಂದ್ರೆ ಎಲ್ಲ ಕಡೆ ಬೆಳೆಯಕ್ಕಾಗಲ್ವಲ್ಲ, ನಿಜ ಅಲ್ವಾ. ಇಲ್ಲೇ ಈ ಕೆಲವೊಂದು ಪ್ರದೇಶಗಳಲ್ಲಿ, ಕೊಡಗಲ್ಲಿ, ನಮ್ಮ ಸಕಲೇಶ್ಪುರ, ಹಾಸನದಲ್ಲಿ, ಚಿಕ್ಕಮಂಗ್ಳೂರಲ್ಲಿ, ಇಂಥ ಭಾಗಗಳಲ್ಲಿ ಬೆಳಿಬಹುದು, ನೀಟಾಗಿ ಬೆಳಿಬೇಕು, ಅದು ಗುಣಮಟ್ಟ ಕಾಯ್ಕಳ ಅಂತ ನಿಟ್ಟಿನಲ್ಲಿ ಅದಕ್ಕೂ ಕೆಲವು ಯೋಜನೆಗಳು ಇದಾವೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಇನ್ನ ಈ ಕಾಳು ಮೆಣಸು ಅಂತವೇ ನಾನು ಆಗ್ಲೇ ಹೇಳದಂಗೆ ಎಲ್ಲ ಕಡೆ ಸಿಕ್ಕಾಪಟ್ಟೆ ಬೆಳಿತಾರೆ, ಎಲ್ಲ ಕಡೆ ಆಗ್ಬಿಟ್ಟೈತೆ, ಎಲ್ಲಿ ಅಡಿಕೆ ತೋಟ, ಎಲ್ಲಿ ತೆಂಗಿನ ತೋಟವೋ ಅಲ್ಲೆಲ್ಲ ತರದು ಕಾಳು ಮೆಣಸು ಹಾಕ್ತಾರೆ. ಈ ತರದ್ದು ಇದ್ದೇ ಇದೆ. ಅದ್ರದ್ದು ಒಂದು ಉದ್ದೇಶ ಏನು ಅಂದ್ರೆ ಮರ ಒಣಗದಂಗೆ, ಮರದ ಮೇಲೆ ಬಿಸಿಲು ಬಿತ್ತು ಅಂದ್ರೆ ಅಡಿಕೆ ತೋಟ ಮುಂದಿನ ವರ್ಷಗಿಲ್ಲ, ಆಟ ಓಡ ಬಿದ್ದು ಪಲ್ಟಿ ಆಗೋಗ್ತದೆ. ಅದು ಒಂದು ರಮೇಶಣ್ಣ ನೀನು ಹೇಳಂಗೆ, ಈಗ ಈಗ ಈಗ ಅಡಿಕೆ ಗಿಡ ಅಂತ ಇಟ್ಕ, ಅದು ಒಂದು ಮರ ಒಣಗಕ್ಕಲ್ಲ. ಎರಡನೇದೇನು ಅಂತಂದ್ರೆ ಹೆಚ್ಚುವರಿ ಆದಾಯ ಬರ್ತದಲ್ಲ, ಈಗ ಸ್ಪೆಷಲ್ ಆಗಿ ಕೆಲಸ ಮಾಡ್ಬೇಕು ಅಂತಿಲ್ವಲ್ಲ, ತಗೊಂಡು ಹೋಗ್ಬಿಟ್ಟು ಹಾಕ್ಬಿಟ್ರೆ ಅದ್ರ ಪಾಡ್ಕೊಂಡು ಹಬ್ಕೊಂಡು ಹೋಯ್ತಾ ಇರ್ತದೆ. ವರ್ಷಕ್ಕೊಂದ್ಸರಿ ಫಸಲು ಕೊಡ್ತದೆ, ಕುಯ್ಕ, ಒಣಗಿಸ್ಕ, ಬಡ್ಕ, ಮಾಡ್ಕ, ಇಷ್ಟೇ. ಈಗ ಒಂದು ಅಡಕೆ ಗಿಡದಿಂದ ನಮ್ಗೆ ಒಂದ್ 1,000 ರೂಪಾಯಿ ಸಿಗುತ್ತೆ ಅಂತ, ಒಂದು ಬಳ್ಳಿ ಹಾಕೋಬಿಟ್ರೆ ಮೆಣಸಿನ ಬಳ್ಳಿ ಅದ್ ನಿಮ್ಗೆ 4,000 ರೂಪಾಯಿ ಕೊಡ್ತದೆ. ಒಂದ್ 1,000 ಕ್ಕೆ 4,000 ಸೇರಿದ್ರೆ 5,000 ಆಯ್ತು. ಈ ತರ ಒಂದು ಬರ ಅಂತದ್ದು. ಅದು ಈ ಕಾಳು ಮೆಣಸು ಐತಲ್ಲ, ಅದು ಬುಡ್ಸೋದು ಬಾರಿ ಸ್ವಲ್ಪ ಕಷ್ಟದ ಕೆಲಸ. ಅದು ಒಂದು ಅದು ಬಿಡಿಸಿದ್ಮೇಲೆ ತೊಟ್ಟಿರ್ತದ ನೋಡು ತೆನೆ, ತೆನೆಯಿಂದ ಕಾಳು ಬಿಡಿಸೋದು ಅದು ಸ್ವಲ್ಪ ಕಷ್ಟದ ಕೆಲಸ. ಅದಕ್ಕೆ ಏನ್ ಮಾಡೋರು ಅಂತ ಅಂದ್ರೆ ಮೊದಲು ಚೀಲಕ್ಕೆ ತುಂಬಿಕೊಂಡು ತುಣಿದು ಬಿಡೋದು ಕಾಲಲ್ಲಿ ಎಲ್ಲ ಇದಾಗ ಮಾಡ್ತಾ ಇದ್ರು. ಅದು ಸ್ವಲ್ಪ ಈ ಗುಣಮಟ್ಟದ ಮೇಲೆ ಇದಾಯ್ತು. ಯಾಕೆ ಅಂತ ಅಂದ್ರೆ ಅದು ತುಂಬಾ ಶುದ್ಧತೆ ಇಲ್ಲ, ಹೈಜಿನಿಕ್ ಇಲ್ಲ ಅಂತ ಹೇಳ್ಬಿಟ್ಟು ಅವೆಲ್ಲ ನೀನ್ ಹೇಳಂಗೆ ಎಲ್ಲ ಬೇರೆ ಬೇರೆ ದೇಶಗಳಿಗೆ ಹೊರಗಡೆಗೆ ಕಳ್ಸ ಅಂತವು. ಅದರಲ್ಲಿ ಇವತ್ತು ಸಂಬಾರ ಮಂಡಳಿ ಅಂತೇಳಿ ಪ್ರತ್ಯೇಕವಾಗಿ ಯಾಕೆ ಮಾಡವ್ರೆ ಅಂತ ಅಂತ ಅಂದ್ರೆ ಇದರಿಂದ ಹೊರದೇಶಕ್ಕೆ ಕಳ್ಸೋದ್ರಿಂದ ಜಾಸ್ತಿ ದುಡ್ಡು ನಮಗೆ ಸಿಗ್ತಾ ಇತ್ತು. ಅದಕ್ಕೋಸ್ಕರವ ಈ ಕಾಮರ್ಸ್ ಮಿನಿಸ್ಟ್ರಿ ಅಂತ ಒಂದಿದೆ, ವಾಣಿಜ್ಯ ಸಚಿವಾಲಯ ಅಂತ ಹೇಳ್ಬಿಟ್ಟು ಅದರ ಕೆಳಗಡೆ ಸಾಂಬಾರ ಮಂಡಳಿ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಉತ್ತೇಜನ ಕೊಡ್ತಾ ಇರ್ತಕ್ಕಂಥದ್ದು. ಹಂಗೆ ಈ ಕಾಳು ಮೆಣಸು ಬಿಡ್ಸಕ್ಕೆ ಅದಕ್ಕೆ ಇವತ್ತು ಎಲ್ಲವ ಮಿಷಿನ್ಗಳು ಬಂದವೆ. ಒಟ್ಟಾರೆ ಇವಕ್ಕೆ ಏನು ಮಿಷಿನ್ಗಳು ಬಂದವ, ಈ ಸಾಂಬಾರ ಪದಾರ್ಥಗಳಿಗೆ ಸಂಬಂಧಪಟ್ಟಂಗೆ ಅವು ಬುಡ್ಸ ಅಂತದ್ದು, ಅವು ಬೇಯಿಸ ಅಂತದ್ದು, ಸಂಸ್ಕರಣೆ ಮಾಡೋದು, ಏನೇನ್ ಮಿಷನ್ ಅವ ಅವೆಲ್ಲಕ್ಕೂ ಸಬ್ಸಿಡಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಈಗ ನಿನ್ ಸ್ವಲ್ಪ ಐತಲ್ಲ, ಒಂದು 150-200 ಬಳ್ಳಿ ಐತಲ್ಲ, ಬೇಕಾದ್ರೆ ಇದನ್ನೂ ತೋರಿಸ್ಕೊಂಡು ತಗೋಬಹುದು, ಅದ ಇದು ಕೊಟ್ಬಿಡ್ತಾನೆ. ಒಳ್ಳೆ ಈಸಿಯಾಗಿ ಹೇಳಿದೆ. ಕಾಳು ಮೆಣಸು ಬಿಡ್ಸಾ ಅಂತ ಯಂತ್ರವ ಕೊಡ್ತಾರೆ, ಅದಕ್ಕೆ ಅದೇನಿಲ್ಲ ರಮೇಶ್ ಅಣ್ಣ, ಮೊದ್ಲು ಹಿಂಗ ನಾವು ತಗಬೇಕು ಅಂತ ಇದೀವಿ ಅಂತ ಒಂದು ಅರ್ಜಿ ಕೊಟ್ಟು ಅವ್ರೊಂದು ವರ್ಕ್ ಆರ್ಡರ್ ಅಂತ ಕೊಡ್ತಾರೆ, ಆಯ್ತು ನೀವು ಇಂಥದ್ದ ಇಷ್ಟು ಕೆಪಾಸಿಟಿ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅದ್ ತಗೊಬಿಟ್ಟು ನಾವು ಬಿಲ್ ತಗೊಂಡೋಗಿ ಕೊಟ್ರೆ ಅದು ಬಿಲ್ ಅಲ್ಲಿ ಏನಿರ್ತದ ಅದ್ರಲ್ಲಿ ಅರ್ಧ ಭಾಗವ ದುಡ್ಡ ಕೊಡ್ತಾರೆ, ನೀವು ಒಂದು 20,000 ಬಂಡವಾಳ ಹಾಕಿದ್ರೆ 10,000 ರೂಪಾಯಿ ವಾಪಸ್ ಕೊಡ್ತಾರೆ. ಈ ತರದ್ದು ಒಂದು ಅನುಕೂಲ ಇರೋದು ಒಂದಿದು. ಈ ಅರಿಶಿನ ಬೇಯಿಸಕ್ಕೆ ಅರಿಶಿನ ಬೇಯಿಸಬೇಕಲ್ಲ, ಅದು ಬಣ್ಣ ಬರಬೇಕು ಅಂತ ಅಂದ್ರೆ ಬೇಯಿಸಲಿಲ್ಲ ಅಂದ್ರೆ ಬರಕಲ್ಲ. ಅದ ಬೇಯಿಸಕ್ಕೆ ಕೆಲವು ಕುಕ್ಕರ್ ಗಳು ಅವು ದೊಡ್ಡ ದೊಡ್ಡ ಸೈಜ್ ನಾವು ಎಲ್ಲ ಕುಂಟಾಲ್ ಗಟ್ಟಲೆ ಅಂತವು ತಗೊಳಕ್ಕೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆಮೇಲೆ ಇನ್ನೋಡು ಈ ಸಾಂಬಾರ್ ಪದಾರ್ಥಗಳದ್ದು ಇನ್ನೊಂದೇನು ಅಂತ ಅಂದ್ರೆ, ಈಗ ಸುಮಾರು ಸಾಂಬಾರ್ ಪದಾರ್ಥ ನಾವು ಬೆಳಕತ್ತೀವಿ ಇಲ್ಲ ಅಂತ ಅಲ್ಲ, ನೋಡಿದ್ರೆ ಅದ್ ಯಾಕೋ ಅಷ್ಟು ಚೆನ್ನಾಗಿರೋದಿಲ್ಲ ನಮ್ಗೆ. ಇದೇನು ನಾಟಂಗೆ ಮನೇಲಿ ಮಾಡ್ಕೊಂಡಿದ ಅನ್ಸಕ್ಕಲ್ಲ, ಅದನ್ನ ಅಂಗಡಿ ತಾಂಬ ಮೆಣಸ್ ತಂದ್ಬಿಟ್ರೆ ಏನಂಗೆ ಮಿರ ಮಿರ ಅಂತಿರ್ತಾವೆ, ಜೀರಿಗೆ ತಂದ್ಬಿಟ್ರೆ ಮಿರ ಮಿರ ಅಂತಿರ್ತವೆ, ಸಾಸಿವೆ ತಂದ್ರೆ ಮಿರ ಮಿರ ಅಂತಿರ್ತವೆ. ಅದು ನೋಡು ಪಾಲಿಶ್ ಇಂದ ಒಂದ್ ಯಂತ್ರ ಆಯ್ತಂತೆ. ಈ ಊಟ ಎಷ್ಟಾರ ಮಾಡಬಹುದು, ಬಿಡ್ಸೋಗಳ್ದಿತ್ತಲ್ಲ ಅವಾಗ ಊಟ ಮಾಡೋರಿ ರುಚಿ. ಹೌದು, ಮಾರ್ಕೆಟಿಂಗ್ ಅಂದಂಗೆ ನೀನ್ ಹೇಳೋದು. ಹೌದು ಹೌದು, ಅದಕ್ಕೆ ಈ ಸ್ಪೈಸ್ ಪಾಲಿಶರ್ ಅಂತಲೇ ಒಂದು ಮಿಷನ್ ಮಿಷನ್ ಅದನ್ನು ತಗೊಳಕ್ಕೆ ನಮ್ಮ ಹತ್ರ ಅವಕಾಶ ಇದೆ. ತಗೊಂಡು ಹೋಗ್ಬೇಕು ಅಲ್ಲ, ಈಗೆಲ್ಲವ ಹಂಗೆ ಅಲ್ವಾ ರಮೇಶ್ ಅಣ್ಣ, ತಳಕು ತಳಕು ನೀನು ಆರ್ಟಿಸ್ಟ್ ಎಲ್ಲ ತಗೊಂಡೋಗಿ ಮಾಡ್ತೀನಿ ಅಂತ ಅಂತ ಮೂಸು ನೋಡಕ್ಕಲ್ಲ ಯಾರು, ಅದೇ ಈ ತರ ತಳಕ್ ಮಾಡ್ಬಿಟ್ರೆ ಒಡಬತ್ತರ ಅವರೇ ಹುಡುಕಂದು. ಹಂಗಾಗಿ ಅದು ಬೇಕಾದ್ರೆ ಒಂದು ನಾವು ಜಾಸ್ತಿ ಪ್ರಮಾಣದಲ್ಲಿ ಬೆಳೀತಾ ಇದ್ರೆ ಅದನ್ನ ತಗಬಹುದು. ಆಮೇಲೆ ಈಗ ಈಗ ಅವನ್ನ ಈಗೆಲ್ಲ ನಾವು ಕೃಷಿ ಉತ್ಪನ್ನಗಳು ಬೆಳೆದ್ರೆ ಎಲ್ಲ ಒಂದೇ ತರ ಇರಕ್ಕಲ್ವಲ್ಲ, ಒಂದ್ ದಪ್ಪ ಇರ್ತದೆ, ಒಂದ್ ಸಣ್ಣ ಇರ್ತದೆ, ಒಂದ್ ಮೀಡಿಯಂ ಇರ್ತದೆ, ಅದ ಗ್ರೇಡಿಂಗ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನ ಸ್ವಚ್ಛ ಮಾಡಕ್ಕೆ. ಈಗ ಶುಂಠಿ ನೋಡು, ಶುಂಠಿ ಕಿತ್ಕೊಂಡ್ಬಂದಾಗ ಹೊಲದಲ್ಲಿ ಹೆಂಗ್ ಕಾಣಿಸ್ತದೆ, ಮಣ್ಣೆಲ್ಲ ಮೆತ್ಕೊಂಡು ಬರೀ ಮಣ್ಣೆ. ಈಗ ಮಾರ್ಕೆಟ್ ಹೋಗಿ ನೋಡಿದ್ರೆ ಬೇರೆ ಬೇರೆ ಅಂತಿರ್ತಾರೆ, ಏನಿಲ್ಲ ಸಿಂಪಲ್ ತೊಳ್ಕೊ ಬಂದಿರ್ತಾರೆ ಅಷ್ಟೇ. ಆಯ್ತಾ, ಅಷ್ಟು ಕೆಲಸ ಮಾಡಕ್ಕೂ ದೊಡ್ಡ ಪ್ರಮಾಣದ ಬೇಕಾವಾಗಲ್ಲ, ಬೇಕು ಬೇಕು, ಯಾಕೆಂದ್ರೆ ಅವೆಲ್ಲ ಟನ್ ಗಟ್ಟಲೆ ಬೆಳೆಯಂತದ್ದು ಮಾಡಂತದ್ದಲ್ಲ, ಅದಕ್ಕೂ ಒಂದು ಇದೆ ಸ್ವಚ್ಛ ಹಾಗೂ ವರ್ಗೀಕರಣ ಮಾಡ ಅಂತ ಒಂದು ಯಂತ್ರ ಇದೆ, ಅದನ್ನು ಬೇಕಾದ್ರೆ ತಗಬಹುದು ಅಂತ ಹೇಳ್ಬಿಟ್ಟು ಅವರು ಹೇಳಿದ್ರು. ಹಂಗೆ ಈಗ ಈ ಸಿಪ್ಪೆ ತೆಗಿಯ ಅಂತದ್ದು, ಈಗ ಹುಣಸೆ ಹಣ್ಣು, ಹುಣಸೆ ಹಣ್ಣು ಸಾಂಬಾರ ಪದಾರ್ಥವೇ, ಇದೊಂದು ಹೊಸ ಪದ ಕೇಳಂಗ, ಅದು ಸಾಂಬಾರ ಪದಾರ್ಥವೇ. ಅದು ನೋಡು ಮೇಲ್ಗಡೆ ರಮೇಶ್ ಅಣ್ಣ ಸಿಪ್ಪೆ ಇರ್ತದಲ್ಲ, ಮೊದಲು ಅದ್ ತೆಗಿಬೇಕು, ಓಡ್ ತೆಗಿಬೇಕು, ಆಯ್ತಾ, ಆಮೇಲೆ ಬೀಜ ತೆಗಿಬೇಕು, ತೆಗಿಬೇಕು, ಆಮೇಲೆ ಪಲ್ಟಿ ಮಾಡಿಸ್ಬೇಕು. ಇದು ಎಲ್ಲದಕ್ಕೂ ಮಿಷನ್ ಅವೆ, ಮೇಲ್ಗಡೆ ಸಿಪ್ಪೆ ತೆಗಿಯಕ್ಕೂ ಅವೆ, ಡಿ ಹಲ್ಲರ್ ಅಂತ ಹೇಳ್ಬಿಟ್ಟು ಬೀಜ ತೆಗಿಯಕ್ಕೂ ಅವೆ. ಇದು ಇಡೀ ಹಾಸನ ಜಿಲ್ಲೆಗೆ ಸಿಗುತ್ತೆ ಬಿಡಪ್ಪ, ಇದು ಸೌಕರ್ಯ ಅಲ್ವಾ, ಭಾರಿ ಉಪಯೋಗ ನೀನ್ ಹೇಳಿದ್ದೀಗ. ಇಲ್ಲ ಸಟ್ಟೇಶ್ಪುರ ಸಿಗಕ್ಕಲ್ಲ, ಅಲ್ಲಿಲ್ಲ ಕಮ್ಮಿ, ಅಲ್ಲಿಲ್ವೇ ಇಲ್ವ. ನೋಡು ಹುಣಸೆ ಹಣ್ಣಿಂದ ಒಂದು ವಿಶೇಷ ಏನು ಅಂತ ಅಂದ್ರೆ ರಮೇಶ್ ಅಣ್ಣ, ಎಲ್ಲಿ ಜಾಸ್ತಿ ಮಳೆ ಬೀಳೋದಿಲ್ವಾ ಆ ಭಾಗದಲ್ಲಿ ಬೆಳೆಯುತ್ತೆ, ಕಲ್ನೆಲ್ದಾಗೆ ಸಿಗರೆ ಸುತ್ತಮುತ್ತ ಬೋಯಿತ್ ಬಿಡ. ಆಮೇಲೆ ಈ ಹುಣಸೆ ಹಣ್ಣು, ಹುಣಸೆ ಹಣ್ಣಿನ ಮರ ಐತಲ್ಲ ರಮೇಶ್ ಅಣ್ಣ, ಅದು ಭಾರಿ ಇಷ್ಟವಾದಂತ ಒಂದು ಮರ ನಂಗೆ. ಯಾಕೆ ಅಂತ ಅಂದ್ರೆ ಅದು ನೋಡು, ಅದು ಯಾವಾಗ್ಲಾರು ಆಗ್ಲಿ ಚಿಗುರು ತಗ, ನಿಜ, ಹೂ ತಗ, ಹಣ್ಣು ತಗ, ಕಾಯಿ ತಗ, ಎಲ್ಲ ಹುಳಿನೇ. ಬದಲಾವಣೆ ಪ್ರಶ್ನೆನೇ ಇಲ್ಲ, ಅವಾಗ ಒಂಥರ ಇವಾಗ ಒಂಥರ ಇರ್ತೀವಿ ನಾವು, ಯಾವಾಗ್ಲೂ ಒಂದೇ ತರ ಇರ್ತೀವಿ ಅಂತ ಹೇಳ್ಬಿಟ್ಟು ಅದು ಅದರದೊಂದು ವಿಶೇಷತೆ. ನಿಜ, ಅದು ಹೂವೇ ಹುಳಿನೇ, ಚೊಟ್ಟು ಹುಳಿನೇ, ಕಾಯಿ ಹುಳಿನೇ, ಹಣ್ಣು ಹುಳಿನೇ, ಸೊಪ್ಪು ಸೊಪ್ಪು ಹುಳಿನೇ, ಹಂಗೆ ಇಡೀ ಮೈ ತುಂಬ ಹುಳಿನೇ ತುಂಬಿಕೊಂಡಿರ್ತದೆ. ಹಂಗಾಗಿ ಮತ್ ಬದ್ಲಾನು ಆಗೋದಿಲ್ವಲ್ಲ, ಅದಕ್ಕೆ ಗಾದನೆ ಮಾಡ್ಬಿಟ್ಟವ್ರಲ್ಲ, ಹುಣಸೆ ಮರ ಮುಪ್ಪಾದ್ರು ಹುಳಿ ಮುಪ್ಪ. ಅದು ಚಿಕ್ಕದ್ರಲ್ಲಿದ್ದಾಗ್ಲೂ ಹಂಗೆ, ಕೊನೆಗೂ ಕೂಡ ಹಂಗೆ. ಅದಕ್ಕೋಸ್ಕರ ಅದು ಭಾರಿ ಇಷ್ಟವಾದದ್ದು. ಅದ್ರದ್ದು ಬೀಜ ತೆಗಿಯ ಅಂತದ್ದು, ಈ ಸಿಪ್ಪೆ ತೆಗಿಯ ಅಂತದ್ದು, ಆ ತರದ್ದು ಒಂದು ಯಂತ್ರ ಅದು ಕೂಡ ಇದೆಯಂತೆ, ಅದನ್ನು ಬೇಕಾದ್ರೆ ತಗಬಹುದು ಅಂತ ಹೇಳಿದ್ರು. ಇನ್ನ ಇತ್ತೀಚೆಗೆ ಜೊತೆಗೆ ಬಡಿಯಂತದ್ದು ಯಾವ್ದಾದ್ರು ಬಂದ್ರೆ ಇನ್ನೂ ಭಾರಿ ಅನುಕೂಲ. ಅಲ್ಲ ಅಲ್ಲ, ಈಗ ಸಿಪ್ಪೆ ತೆಗೆದು ಬಿಡ್ತಾರಲ್ಲ, ಅಲ್ಲ ಮರದಿಂದ ಬಡಿಯೋದು ಭಾರಿ ದೊಡ್ಡ ಕೆಲಸ, ಮರದಿಂದ ಬಡಿಯೋದು. 1,000-2,000 ಒಬ್ಬೊಬ್ಬರಿಗೆ ಈಗ ಊಟ ತಿಂಡಿ ಕೊಟ್ಟು, ಹೌದು ಹೌದು, ದೊಡ್ಡ ಕೆಲಸ ಮಾಡ್ಸಕ್ಕೆ ಆಗಲ್ಲ, ಚೂರ್ ಕಷ್ಟ ಆಗ್ಬೋದು. ಯಾಕೆ ಅಂತ ಅಂದ್ರೆ ಈಗ ಮರ ಅಂತ ಅಂದ್ರೆ ರೆಂಬೆ ಕೊಂಬೆ ಇರ್ತವೆ, ಅಲ್ಲಿ ತಗೊಂಡು ಮಿಷನ್ ತಗೊಂಡೋಗ್ಬಿಟ್ಟು ಹೆಂಗೆ ಅಲ್ಲ ಬಂದ್ರು ಬರ್ಬೋದು ಮುಂದಿನ ದಿವಸದಲ್ಲಿ ಹೇಳಕ್ಕಲ್ಲ ಇಷ್ಟೆಲ್ಲ ಇಂಪ್ರೂವ್ ಆಗೈತೆ. ಈಗ ಕಾಫಿ ಗಿಡದಲ್ಲಿ ನೋಡು ರಮೇಶ್ ಅಣ್ಣ ಎಷ್ಟು ರೆಕ್ಕೆ ಇರ್ತದೆ, ಒಳಕ್ಕೆ ಕಾಲು ಹಿಡಕ್ಕಲ್ಲ. ಅಂತದ್ನೇ ಕಾಫಿ ಹಣ್ಣು ಬಿಡ್ಸ ಅಂತ ಮಿಷಿನ್ ಕಂಡಿಡಿದವ್ರ ಈಗ ಕಾಫಿ ಅದೆಂತ ತಗೊಂಡೋಗ್ಬಿಟ್ಟು ಅದೆಂತದ ಅಂತಾರ ಇಂಗ್ಲಿಷ್ ಅಲ್ಲಿ ಅಂತಾರ ಅದನ್ನ ವೈಬ್ರೇಟರ್ ಅಂತ ಅನ್ಕೊಂಡು ಅದ್ ಹಾಕ್ಬಿಟ್ರೆ ಎಲ್ಲ ಪೂರ್ತಿ ಹಣ್ಣಾಗಿದ್ದವೆಲ್ಲ ಅದೆಲ್ಲ ಒಂದ್ ಕಡೆ ಸಂಗ್ರಹ ಮಾಡ್ಕೊಂಡು ತಾಂಬರ ಅಂತ ಬಂದಾಗ ಹೇಳ್ತೀನಿ ಚಂದವಾದ ಹಿಂಗೆ ಈ ತರದವು. ಆಮೇಲೆ ಇತ್ತೀಚೆಗೆಲ್ಲ ಹೆಂಗೆ ಅಂತ ಅಂದ್ರೆ ಇವೆಲ್ಲ ಹೆಂಗೆ ಅಂತ ಅಂತ ಅಂತ ಅಂದ್ರೆ ನೋಡು, ಈ ಸಾಂಬಾರ್ ಪದಾರ್ಥಗಳು, ಈರುಳ್ಳಿ, ಈ ಶುಂಠಿ, ಇವು ಬಿಟ್ಟು ಉಳಿದವ ಯಾವ ಹೆಚ್ಚಾಗಿ ಹಸಿವು ಬಳಸಕ್ ಹೋಗ್ತಾರೆ. ಎಲ್ಲ ಒಣಗಿರೋವೇ ಆಗ್ಬೇಕು, ಅರಿಶಿನ ಒಣಗಿರೋದಾಗಬೇಕು, ಏಲಕ್ಕಿ ಒಣಗಿರೋದಾಗಬೇಕು, ಈ ಕಾಳುಮೆಣಸು ಒಣಗಿರೋದಾಗಬೇಕು, ಜೀರಿಗೆ ಇವೆಲ್ಲವ ಒಣಗಿರೋ ಅಂತವೇ ಆಗ್ಬೇಕು. ಇದನ್ನ ಸರಿಯಾಗಿ ಒಣಗಿಸೋದು ಒಂದ್ ಕ್ರಮವಂತೆ, ಇಲ್ಲಾಂದ್ರೆ ಮುಸುರಿ ಹಿಡಿದ್ಬಿಡ್ತವೆ, ಬೂಸ್ಟ್ ಬರೋದು ಅಥವಾ ಅದು ಬಣ್ಣ ಬರದೇ ಇರೋದು ಕಪ್ಪಾಗ್ಬಿಡೋದು ಹಿಂಗೆಲ್ಲ ಆಗುತ್ತೆ. ನಾವ್ ಹೆಂಗ ಹದವಾಗಿ ಒಣಗಿಸ್ತೀವೋ ಅಷ್ಟು ಬಣ್ಣ ಬರ್ತದೆ ಮತ್ತೆ ಅಷ್ಟು ಬಾಳಿಕೆ ಬರ್ತದೆ, ಬೆಲೆನೂ ಜಾಸ್ತಿ ಆದ್ರೆ ಇತ್ತೀಚೆಗೆ ನಿನಗೆ ಗೊತ್ತಲ್ಲ, ಈ ಮಧ್ಯಾಹ್ನ ಬಿಸಿಲಿರ್ತದೆ, ಬೆಳಗ್ಗೆ ಮುನ್ಸ್ಕೊಂಡಿರ್ತದೆ, ಸಾಯಂಕಾಲಕ್ಕೆ ಚಳಿ ಆಗ್ತದೆ. ಹಂಗಾಗಿ ಬಿಸಿಲು ಇಲ್ದನೆ ಇರೋಂತ ಕಾಲದಲ್ಲಿ ಡ್ರೈಯರ್ ಗಳು ಅಂತ ಹೇಳ್ಬಿಟ್ಟು ಬಂದವಂತ, ಅವು ಭಾರಿ ಒಳ್ಳೆ ಕೆಲಸ ಮಾಡ್ತವೆ. ಮೆಣಸಾಗ್ಬೋದು, ಏಲಕ್ಕಿ ಆಗ್ಬೋದು, ಚೆನ್ನಾಗಿ ಒಣಸ್ಬಿಟ್ಟು ಇಟ್ಬಿಡ್ತವೆ. ಅದಕ್ಕೆ ಅದೊಂದು ಮಿನಿಮಮ್ ಶಾಖ ಕೊಟ್ಬಿಟ್ಟು ಅದು ಅದಕ್ಕೆ ಇಟ್ಬಿಡೋದು. ಇಷ್ಟು ದಿವಸ ಒಣಗಿಸ್ಬೇಕಿದೆ ಅಂತ ಇರ್ತದೆ, ಅಷ್ಟು ದಿವಸ ಒಣಗಿಸಿದ್ರೆ ಕರೆಕ್ಟ್ ಆಗಿ ಒಣಗ್ತದೆ. ಅದ್ ತಗೊಂಡು ಎಷ್ಟು ದಿವಸ ಬೇಕಾದ್ರೂ ಇಟ್ಕೋಬಹುದು ಬಳಕೆ ಮಾಡಕ್ಕೋಸ್ಕರ. ಆತರ ಡ್ರೈಯರ್ ಗಳು ಅಂತ ಹೇಳಿ ಬಂದವೆ, ಅವನ್ನೇ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಹಿಂಗೆ ಸುಮಾರು ಅನುಕೂಲಗಳು ಅವೇ ಶಂಕರಣ್ಣ, ಇಲ್ಲ ಅಂತ ಅಲ್ಲ. ಈ ಸೌಕರ್ಯಗಳನ್ನ ಬೇಕು ಅಂತ ಅಂತ ಅಂದ್ರೆ ಸಕಲೇಶ್ಪುರಕ್ಕೆ ಅದನ್ನ ಹೇಳಿದ್ನಲ್ಲ ಸಾಂಬಾರ್ ಮಂಡಳಿಗೆ ಹೋದ್ರೆ ಅಲ್ಲಿ ಎಲ್ಲವ ಸಿಗುತ್ತೆ ಸಿಗುತ್ತೆ. ಅವ್ರದ್ದು ನಂಬರ್ ತಗೊಂಡ್ಬಂದಿದ್ದೀನಿ ರಮೇಶ್ ಅಣ್ಣ, ಬರ್ಕೊಂಡ್ಬಿಡು. ಯಾಕೆ ಅಂತ ಅಂತ ಅಂದ್ರೆ ಈಗ ಶಂಕರಣ್ಣ ಅಂತೂ ಸಿಕ್ಕಾಪಟ್ಟೆ ಬಿಸಿ, ಯಾವಾಗ ಫ್ರೀ ಆಯ್ತಾನೋ ಗೊತ್ತಿಲ್ಲ. ಫ್ರೀ ಆದಾಗ ಫೋನ್ ಮಾಡ್ಲಿ ಬಿಡೋನು ನಿಜ ಅಲ್ವಾ. ನಂಬರ್ ಬರ್ಕ ಹೇಳ್ತೀನಿ ಶಂಕರಣ್ಣ, ನೆನಪಿಸಿದ ಒಳ್ಳೇದಾಯ್ತು ಹೇಳಿ ಹೇಳು. MY ಹೊನ್ನೂರ್ ಸಾಹೇಬ್ರು ಅಂತ ಹೇಳ್ಬಿಟ್ಟು ಅವರು ಉಪನಿರ್ದೇಶಕರು ಸಾಂಬಾರ್ ಮಂಡಳಿ ಸಕಲೇಶ್ಪುರ. ಸಾಹೇಬ್ರ ಹೆಸರು ಇನ್ನೊಂದ್ಸಲ ಹೇಳು. MY ಹೊನ್ನೂರು ಉಪನಿರ್ದೇಶಕರು ಸಾಂಬಾರ್ ಮಂಡಳಿ. ಅವ್ರದ್ದು ಫೋನ್ ನಂಬರು 9449047596. ಇನ್ನೊಂದಪ್ಪ ಹೇಳೋಣ. ಏ 9444 ಬರ್ಕೊಂಡೆ ತಾನೆ, 9047596. ಈ ನಂಬರ್ ಇಟ್ಕೊಂಡು ಮಾಡ್ಕೊಂಡು ಹೋಗ್ಬೋದು. ಈಗ ನೀನ್ ಏನ್ ಮಾಡ್ಬೇಕು ಅಂತ ಅಂದ್ರೆ ಶಂಕರಣ, ಈಗ ನೀನು ಎಲ್ಲದಕ್ಕೂ ಸಬ್ಸಿಡಿ ಕೊಡ್ತಾರೆ ಅಂತ ಅನ್ಕೊಂಡು ಎಲ್ಲಾನು ನಾಲ್ಕು ನಾಲ್ಕು ಗಿಡ ಹಾಕೊಳ್ಳೋದಲ್ಲ. ನಿಜ ಯಾವ್ದಾದ್ರು ಒಂದು ಪ್ರಯತ್ನ ಮಾಡ್ಬೇಕು. ಯಾವ್ದು ಚೆನ್ನಾಗಿ ಈಗ ಹೋದ ದಿವಸಲೇ ಅಲ್ಲೇ ಕೇಳ್ಬಿಡು, ಇದು ನಮ್ಮೂರು ಇಂಥದ್ದು ಈ ತರ ಐತೆ, ವಾತಾವರಣಕ್ಕೆ ಎಂತದ್ದು ಸೂಕ್ತವಾಯ್ತದೆ, ಯಾವ್ದು ಹಾಕಬೇಕು ಅಂತ ಕೇಳ್ಕೊಂಡು ಆ ತರದ ಬೆಳೆ ಹಾಕೊಳ್ಳೋಣ. ಇದು ನಾನು ಯಾವಾಗ ಹೋದ್ರೆ ಉತ್ತಮ ಅಂತಂತೀಯ, ಈ ಫೋನ್ ಏನೋ ಮಾಡ್ತೀನಿ ಅವ್ರಿಗೆ ನಂಬರ್ ಕೊಟ್ಟಿದ್ಯಾ, ಈ ತಿಂಗಳು ಕಳೆದು ಹೋಗ್ಲೋ ಅಥವಾ ಈ ತಿಂಗಳ ಹೋಗ್ಬೇಕಾ? ಆಮೇಲೆ ಈ ಸಬ್ಸಿಡಿ ಯೋಜನೆ ಇವೆಲ್ಲ ಹೇಳಿದ್ನಲ್ಲ ರಮೇಶ್ ಅಣ್ಣ, September 30 ಕಡೆ ದಿವಸ ಅಂದ್ರೆ ಈ ತಿಂಗಳು, ಈ ತಿಂಗಳು 30 ಲಾಸ್ಟ್ ಡೇಟ್. ಏನೇ ಇದ್ರು ನೋಂದಾಯಿಸ್ಕೋಬೇಕು, ಅರ್ಜಿಯ 30 ಒಳಗಡೆ ಕೊಟ್ಬಿಡ್ಬೇಕು. ಈಗ ನೋಡಿ ಸರಿಯಾದ ಪಾಯಿಂಟ್ ಆಯ್ತಾ, ಅದಕ್ಕೋಸ್ಕರವ 30 ಒಳಗಡೆ ಅರ್ಜಿ ರೆಡಿ ಮಾಡ್ಕೊಂಡು ಅವರು ಫೋನ್ ಮಾಡಿ ಕೇಳ್ಕೊಂಡೇನು ಏನನ್ಬೇಕು ಎತ್ತ ಯಾವ್ದಕ್ಕೆ ಏನೋ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ. ಹೌದು, ಅದ್ ಕೇಳ್ಕೊಂಡು ಬೇಕಾದ್ರೆ ಒಂದ್ ದಿವಸ ಹೋಗ್ಬಿಟ್ಟು ಅರ್ಜಿ ಹಾಕ್ಬಿಟ್ಟು ಬರ್ನಂತೆಲ್ಲ. ನಾನು ಈಗ ಏನೇ ಫೋನ್ ಮಾಡಿದ್ರು ಏನೇ ಮಾತಾಡಿದ್ರು ಸಾಹೇಬ್ರೆ ಹೇಳಿದ್ರು ಅಲ್ಲಿ ಹೋಗಿ ಬರೋದು ಎಲ್ಲ ನನಗೆ ಹೊಸಿ ಆಗಕ್ಕಲ್ಲ ರಮೇಶ್ ಅಣ್ಣ. ನಾವೇನ್ ಹೇಳ್ತೀವಿ ತಿರುಗಿ ಮಾತಾಡಕ್ ಬರಕ್ಕಲ್ಲ. ಮಾತಾಡದಿರ್ಲಿ, ಅವ್ರಗಳ ಸಾಹೇಬ್ರಗಳನ್ನ ನೋಡಿರೋ ಒಂಥರ ನಮಗೆ ಭಯ ಹುಡ್ತದಲ್ಲ. ಮನೆ ಆದ್ರೆ ತುಂಬಾ ತಿರುಗಿರ್ತಾನೆ, ಹಂಗಾಗಿ ಅವನಿಗೆಲ್ಲ ಗೊತ್ತಿರ್ತದಲ್ಲ. ಅಣ್ಣಯ್ಯ ನೀನ್ ಹೇಳಿದ್ ಒಳ್ಳೇದಾಯ್ತು, ಸಾಹೇಬ್ರಿಗೆ ಫೋನ್ ಮಾಡ್ಕೊಂಡು ಹೋಗನಂತೆ. ನಿನ್ನಂತೂ ಬಿಟ್ಟೋಕಲ್ಲ ನಾನು, ರಮೇಶ್ ಅಣ್ಣ ಅವ್ರ ಮನ್ಸಿದ್ರೆ ಬಿಡುವಾಗಾದ್ರೆ ನೀನು ಬಾ ಹೋಗನಂತೆ. ಅಣ್ಣಯ್ಯ ಇಬ್ರು ಆಗ್ಲಿಂದ ಇಲ್ಲೇ ಜಗತಿಲ ಕೂತ್ಕೊಂಡ್ವಿ, ತಣ್ಣಗಾಯ್ತೈತೆ ವಾತಾವರಣ, ಏನಾದ್ರು ಬಿಸಿ ಆಗಕ್ಕೆ. ಏ ಏನಿಲ್ಲ, ಇವತ್ತು ಭಾನುವಾರ ತಾನೆ ಹೆಚ್ಚು ಕಟ್ಲೆ ಮನೇಲಿ, ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬೇಕು. ಹಂಗಂದ ಬಿಸಿ ಬಿಸಿ ಮುದ್ದೆ ಮಾಡಿಸೋ ಊಟ ಮಾಡ್ಕೊಂಡೆ ಹೋಯ್ತೀನಿ. ಸರಿ, ಇದುವರೆಗೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆ ಅರಳಿಕಟ್ಟೆ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಜಿಡಿ ರಮೇಶ್.

ನಮ್ಮನ್ನ